ಕೃಷಿ ವಿದ್ಯೆ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರೇ, ಸುಗಂಧರಾಜ ಹೂವಿನ ಆಧುನಿಕ ಬೇಸಾಯ ಕ್ರಮಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತು ಡಾಕ್ಟರ್ ಮೀನಾಕ್ಷಿ ಶ್ರೀನಿವಾಸ್ ಅವರು ಇದ್ದಾರೆ. ಅವರಿಂದ ಈ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಮೀನಾಕ್ಷಿ ಅವರೇ. ನಮಸ್ಕಾರ. ಈ ಸುಗಂಧರಾಜ ಹೂವಿನ ಬೆಳೆಯ ಬಗ್ಗೆ ಪರಿಚಯವನ್ನು ಮಾಡಿಕೊಡಿ. ನಮ್ಮಲ್ಲಿ ಬೆಳೀತಿರೋ ಹೂವುಗಳ ಪೈಕಿ ಸುಗಂಧರಾಜ ಬಹಳ ಮುಖ್ಯವಾದ್ದು. ಇದನ್ನ ರಜನಿಗಂಧ ಅಂತ ಕೂಡ ಕರೀತಾರೆ. ನಮ್ಮ ದೇಶದಲ್ಲಿ ಈ ಬೆಳೆಯನ್ನು ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಇದರ ಬೇಸಾಯ ಪಶ್ಚಿಮ ಬಂಗಾಳ, ಕರ್ನಾಟಕ, ತಮಿಳುನಾಡು ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೆ ಸೀಮಿತ ಆಗಿದೆ. ಇತ್ತೀಚೆಗೆ ಈ ಬೆಳೆಯನ್ನು ಆಂಧ್ರಪ್ರದೇಶದಲ್ಲೂ ಬೆಳೀತಾ ಇದ್ದಾರೆ. ಕರ್ನಾಟಕದಲ್ಲಿ ಸುಮಾರು 3,300 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಟಿ ನರಸೀಪುರ ಮತ್ತು ಆನೇಕಲ್ ಪ್ರದೇಶದಲ್ಲಿ ಇದನ್ನ ಜಾಸ್ತಿ ಬೆಳೀತಾ ಇದ್ದಾರೆ. ಇತ್ತೀಚೆಗೆ ಉತ್ತರ ಕರ್ನಾಟಕದಲ್ಲೂ ಈ ಹೂವಿನ ಬೆಳೆಯನ್ನು ಬೆಳೆಯಲು ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಈ ಹೂವಿಗೆ ಬೇಡಿಕೆ ಜಾಸ್ತಿ ಆದಾಗ ಇದರ ಒಂದು ಬೇಸಾಯ ಕೂಡ ಜಾಸ್ತಿ ಆಗ್ತಾ ಇದೆ. ಸುಗಂಧರಾಜ ಹೂವನ್ನ ನಾವು ಯಾವ್ಯಾವ ರೀತಿ ಬಳಸ್ಕೋಬಹುದು ಅಂತೀರಿ? ಉಪಯೋಗಗಳೇನೇನು? ಈ ಸುಗಂಧರಾಜವನ್ನು ಬಿಡಿ ಹೂವು ಕಿತ್ತು ಹಾರಕ್ಕಾಗಿ, ವೇಣಿಗಾಗಿ ಬಳಸ್ತಾರೆ. ಮತ್ತೆ ಇಡೀ ಕಡ್ಡಿಯನ್ನು ಕಿತ್ತು ಕಟ್ ಫ್ಲವರ್ ಅಂತ ಹೇಳ್ತೀವಿ, ಅದನ್ನ ಹೂದಾನಿಯಲ್ಲಿಡಲು ಮತ್ತು ಪುಷ್ಪಗುಚ್ಛ ಮಾಡಲು, ಅಂದ್ರೆ ಬೊಕ್ಕೆ ಅಂತ ಹೇಳ್ತೀವಲ್ಲ, ಮತ್ತು ಪುಷ್ಪಾಲಂಕಾರಗಳಲ್ಲಿ ಉಪಯೋಗಿಸ್ತಾರೆ. ಇದಲ್ಲದೆ ಒಳ್ಳೆ ಗುಣಮಟ್ಟದ ಸುಗಂಧ ದ್ರವ್ಯ ಕೂಡ ಹೂವಿನಿಂದ ತೆಗೆಯಬಹುದು. ಈ ದ್ರವ್ಯಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ ಮತ್ತು ಬೇಡಿಕೆ ಇದೆ. ಈ ಸುಗಂಧದ ಎಣ್ಣೆಯನ್ನು ಪರ್ಫ್ಯೂಮ್ನಲ್ಲಿ ಬಹಳವಾಗಿ ಉಪಯೋಗಿಸ್ತಾರೆ. ಈ ಸುಗಂಧರಾಜ ದ್ರವ್ಯದಿಂದ ವಿದೇಶಿ ವಿನಿಮಯ ಕೂಡ ಸಿಗುತ್ತೆ. ಅಂದ್ರೆ ರಫ್ತಿನ ಒಂದು ಅವಕಾಶಗಳು ಕೂಡ ಇದೆ ಸುಗಂಧರಾಜಕ್ಕೆ. ಇದೆ. ಇನ್ನು ತಳಿಗಳು ಬಹಳ ಮುಖ್ಯವಾಗ್ತವೆ. ಈ ಸುಗಂಧರಾಜದ ತಳಿಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಈ ಸುಗಂಧರಾಜದಲ್ಲಿ ತಳಿಗಳು ಬಹಳ ಕಡಿಮೆ. ಸಾಮಾನ್ಯವಾಗಿ 4 ತಳಿಗಳಿವೆ: ಸಿಂಗಲ್, ಡಬಲ್, ಸೆಮಿ ಡಬಲ್ ಮತ್ತು ವೆರಿಗೇಟೆಡ್ ಅಂತ ಹೇಳಿ. ಸುಗಂಧರಾಜದಲ್ಲಿ ಹೂವಿನ ದಳಗಳ ಮೇಲೆ ಅವಲಂಬಿತವಾಗಿ ತಳಿಗಳಿಗೆ ಹೆಸರನ್ನು ಇಟ್ಟಿದ್ದಾರೆ. ಎಷ್ಟು ಸುತ್ತು ದಳಗಳಿರುತ್ತೆ ಅದರ ಮೇಲೆ. ಸಿಂಗಲ್ ತಳಿಯಲ್ಲಿ ಹೂಗಳು ಒಂದು ಸುತ್ತು ದಳಗಳನ್ನು ಮಾತ್ರ ಹೊಂದಿರುತ್ತೆ. ಈ ಸಿಂಗಲ್ ತಳಿಯನ್ನ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಇದನ್ನು ಮೆಕ್ಸಿಕನ್ ಸಿಂಗಲ್ ಮತ್ತು ಕಲ್ಕತ್ತಾ ಸಿಂಗಲ್ ಅಂತಾನು ಕರೀತಾರೆ. ಅಂದ್ರೆ ಒಂದೊಂದು ಪ್ರದೇಶದಲ್ಲಿ ಇದಕ್ಕೆ ಒಂದೊಂದು ಹೆಸರಿದೆ. ಈ ತಳಿಯ ಕದರಿನಲ್ಲಿ, ಅಂದ್ರೆ ಸ್ಪೈಕ್ ಅಂತ ಹೇಳ್ತೀವಿ ಕಡ್ಡಿಗೆ, ಅದರಲ್ಲಿ ಬಿಡಿ ಹೂಗಳನ್ನು ಬಿಡಿಸಿ ಹಾರ ಮಾಡಲು ಉಪಯೋಗಿಸ್ತಾರೆ. ಹೂವಿನಲ್ಲಿ ಸುಗಂಧ ದ್ರವ್ಯದ ಮಟ್ಟ ಡಬಲ್ ತಳಿಗಿಂತ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಸುವಾಸನೆಯಿಂದ ಕೂಡಿರುತ್ತೆ. ಆದ್ದರಿಂದ ಸಿಂಗಲ್ ತಳಿಯ ಹೂಗಳನ್ನು ಸುಗಂಧ ದ್ರವ್ಯ ತೆಗೆಯಲು ಉಪಯೋಗಿಸ್ತಾರೆ. ಈಗಾಗಲೇ ಹೇಳಿದಂತೆ ಈ ತೈಲಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆ ಇದೆ ಮತ್ತು ಬೆಲೆ ಕೂಡ ಇದೆ. ಡಬಲ್ ತಳಿಯಲ್ಲಿ ಹೂ ದಳಗಳು 3 ಜಾಸ್ತಿ ಇರುತ್ತೆ. ಇದನ್ನ ಪರ್ಲ್ ಡಬಲ್ ಅಂತ ಕೂಡ ಕರೀತಾರೆ. ಈ ತಳಿಯಲ್ಲಿ ಪೂರ ಕಡ್ಡಿಯನ್ನು ಕಿತ್ತು ಕಟ್ ಫ್ಲವರ್ ಅಂತ ಹೇಳ್ತೀವಲ್ಲ, ಅದನ್ನ ಪುಷ್ಪಗುಚ್ಛ ಮಾಡಲು ಮತ್ತು ಹೂದಾನಿಯಲ್ಲಿ ಇಡಲು ಉಪಯೋಗಿಸ್ತಾರೆ. ಆದ್ರಿಂದ ಈ ತಳಿಗೆ ನಗರ ಪ್ರದೇಶಗಳಲ್ಲಿ ಬಹಳ ಬೇಡಿಕೆ ಇದೆ. ಡಬಲ್ ತಳಿಯನ್ನ ಸುಗಂಧ ದ್ರವ್ಯ ತೆಗೆಯಕ್ಕೆ ಬಳಸೋದಿಲ್ಲ. ಇದೊಂದು ಮುಖ್ಯ ವಿಚಾರ. ಸುಗಂಧದ ಎಣ್ಣೆ ಅಂಶ ಕಡಿಮೆ ಇರುತ್ತೆ ಇದರಲ್ಲಿ. ಹಾಗಾಗಿ ಇದನ್ನ ಹೂವಾಗಿ ಬಳಸೋದು, ಹೂವಾಗಿ ಬಳಸ್ತಾರೆ. ಇದನ್ನು ಬಿಟ್ಕೊಂಡ್ರೆ ಇನ್ಯಾವ ತಳಿಗಳಿದ್ದಾವೆ? ಸೆಮಿ ಡಬಲ್ ಅಂತ ಒಂದು ಇದೆ, ಇದರಲ್ಲಿ 2-3 ಸುತ್ತು ದಳಗಳಿರುತ್ತೆ. ಇದನ್ನ ಕಟ್ ಫ್ಲವರ್ಗಾಗಿ ಉಪಯೋಗಿಸ್ತಾರೆ. ಆದ್ರೆ ಇದಷ್ಟು ಮಟ್ಟಿಗೆ ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇಲ್ಲ. ಅಂದ್ರೆ ಅಷ್ಟು ಗುಣಮಟ್ಟ ಬರಲ್ಲ ಇದರಲ್ಲಿ. ಗುಣಮಟ್ಟವಿಲ್ಲ ಅದರಿಂದ. ಇದಲ್ಲದೆ ವೆರಿಗೇಟ್ನಲ್ಲಿ ಹೂಗಳು ಸಿಂಗಲ್ ತಳಿ ಅಂತಿದ್ದು ಎಲೆಗಳ ಅಂಚಿನಲ್ಲಿ ಸುವರ್ಣ ಬಣ್ಣದ ಗೆರೆ ಇರುತ್ತೆ. ಈ ತಳಿಯಲ್ಲಿ ಎಲೆಗಳ ಶೋಭಾಯಮಾನವಾಗಿ ಕಾಣುತ್ತೆ. ಆದ್ರಿಂದ ಇನ್ನ ತೋಟದಲ್ಲಿ ಅಂದಕ್ಕಾಗಿ ಬೆಳೀತಾರೆ. ಈ ತಳಿ ಬಹಳ ಕಡಿಮೆ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಇದನ್ನ ವಾಣಿಜ್ಯ ಬೆಳೆಯಾಗಿ ಬೆಳೆಯಲು ಬರೋದಿಲ್ಲ, ಯಾಕೆಂದ್ರೆ ಇದರಲ್ಲಿ ಇಳುವರಿ ಬಹಳ ಕಡಿಮೆ. ಆದ್ರಿಂದ ಅಂದಕ್ಕಾಗಿ ತೋಟದಲ್ಲಿ ಸಾಲಲ್ಲಿ ಅಂಚಿನಲ್ಲಿ ಹಾಕೊಳ್ತಾರೆ. ಹೂವಿಗಾಗಿ ಇನ್ನ ಹೆಚ್ಚು ಮಟ್ಟಕ್ಕೆ ಬೆಳೀತಾ ಇಲ್ಲ. ಹೂವಿಗಾಗಿ ಬೆಳೆಯೋದಾದ್ರೆ ಸಿಂಗಲ್ ಮತ್ತು ಡಬಲ್ ತಳಿಗಳೇ ಸೂಕ್ತ. ಸಿಂಗಲ್ ತಳಿಯನ್ನ ವಿಶೇಷವಾಗಿ ಸುಗಂಧ ದ್ರವ್ಯ ತಯಾರು ಮಾಡೋದಕ್ಕೆ, ಡಬಲ್ ತಳಿಯನ್ನ ಹೂಗಾಗಿ ಬಳಸಬಹುದು, ಹೆಚ್ಚಾಗಿ ಬಳಸಬಹುದು. ಸಿಂಗಲ್ ತಳಿಯನ್ನ ಹಾರಕ್ಕೂ ಉಪಯೋಗಿಸ್ತಾರೆ. ಇನ್ನ ಸುಧಾರಿತ ತಳಿಗಳೇನಾದರೂ ಬಂದಿದಾವೆ? ಹೆಸರುಗಡ್ಡದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ 4 ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ: ಶೃಂಗಾರ್, ಸುವಾಸಿನಿ, ಪ್ರಜ್ವಲ್ ಮತ್ತು ವೈಭವ್ ಅಂತ. ಶೃಂಗಾರ್ ಮತ್ತು ಪ್ರಜ್ವಲ್ ಸಿಂಗಲ್ ತಳಿಗಳು, ಸುವಾಸಿನಿ ಮತ್ತು ವೈಭವ್ ಡಬಲ್ ತಳಿಗಳು. ಇನ್ನು ಈ ಶೃಂಗಾರ್ ತಳಿ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಶೃಂಗಾರ್ ತಳಿಯಲ್ಲಿ ಹೂಗಳು ಸಿಂಗಲ್ ರೀತಿ ಇದ್ದು ಲೋಕಲ್ ಸಿಂಗಲ್ ತಳಿಗಿಂತ ಉತ್ತಮವಾಗಿದೆ ಇದು. ಪ್ರತಿ ಕಡಿಯಲ್ಲಿ ಹೆಚ್ಚು ಹೂವಿರುತ್ತೆ ಮತ್ತು ಹೂವುಗಳ ಗಾತ್ರ ಕೂಡ ದೊಡ್ಡದಾಗಿದೆ ಹಾಗೂ ಮೊಗ್ಗುಗಳು ನಸುಗೆಂಪು ಬಣ್ಣದಿಂದ ಹೊಂದಿರುತ್ತೆ. ಹೂ ಮಾತ್ರ ಬಿಳಿನೇ, ಆದರೆ ಮೊಗ್ಗು ನಸುಗೆಂಪು ಬಣ್ಣದಿಂದ ಇರುತ್ತೆ. ಲೋಕಲ್ ಸಿಂಗಲ್ ತಳಿಯಲ್ಲಿ ಮೊಗ್ಗುಗಳು ಹಸಿರು ಬಣ್ಣದಿಂದ ಇರುತ್ತೆ. ಇದನ್ನು ಬಿಡಿ ಹೂವಾಗಿ ಬಳಸಬಹುದು, ಸುಗಂಧ ದ್ರವ್ಯಕ್ಕೆ ಎರಡಕ್ಕೂ ಬಳಸಬಹುದು. ಇದರಲ್ಲಿ 36% ಜಾಸ್ತಿ ಬಿಡಿ ಹೂವಿನ ಇಳುವರಿ ಸಿಗುತ್ತದೆ. ಒಂದು ಹೆಕ್ಟೇರ್ಗೆ ಒಂದು ವರ್ಷಕ್ಕೆ 15,000 kg ಬಿಡಿ ಹೂ ಸಿಗುತ್ತೆ. ಈ ತಳಿಗೆ ಜಂತುಗಳ ಸಹಿಷ್ಣುತೆ ಇದೆ, ನಿಮಟೋಡ್ ಅಂತ ಹೇಳ್ತೀವಲ್ಲ, ನಿಮಟೋಡ್ನ ಸಹಿಸೋ ಶಕ್ತಿ ಇದೆ. ಸುವಾಸನಿ ತಳಿ ಹೇಗೆ ಅಂತ, ಇದು ಒಂದು ಡಬಲ್ ತಳಿ. ಇದರ ಹೂಗಳು ಅಚ್ಚೆ ಬಿಳಿಯಾಗಿದ್ದು ನೋಡಲು ಬಹಳ ಸುಂದರವಾಗಿರುತ್ತೆ. ಹೂಗಳು ಗಾತ್ರ ಕೂಡ ದೊಡ್ಡದು ಮತ್ತೆ ಹೂವು ಚೆನ್ನಾಗಿ ಅರಳುತ್ತೆ ಅಗಲವಾಗಿ, ಮತ್ತೆ ಹೂವು ಅರಳುವಿಕೆ ಲೋಕಲ್ ಡಬಲ್ಗಿಂತ ಉತ್ತಮವಾಗಿರೋದ್ರಿಂದ ಇದಕ್ಕೆ ಬಹಳ ಡಿಮ್ಯಾಂಡ್ ಇದೆ. ಮತ್ತು ಕಡ್ಡಿ ಬಹಳ ಉದ್ದ ಇರುತ್ತೆ. ಒಂದು ವರ್ಷಕ್ಕೆ ಒಂದು ಹೆಕ್ಟೇರ್ಗೆ ಸುಮಾರು 150,000 ಕಡ್ಡಿಗಳು ಸಿಗುತ್ತವೆ. ಲೋಕಲ್ ಡಬಲ್ ತಳಿಗೆ ಹೋಲ್ಸ್ ನೋಡಿದಾಗ ಇದರಲ್ಲಿ 26% ಹೆಚ್ಚಿನ ಕಡ್ಡಿ ಇಳುವರಿ ಸಿಗುತ್ತದೆ. ಮತ್ತೆ ಈ ತಳಿಗೂ ಸಹ ಜಂತಿನ ಸಹಿಷ್ಣುತೆ ಇದೆ, ಹಾಗಾಗಿ ಜಂತು ಹುಳುಗಳ ಕಾಟ ಇದ್ರೂ ಕೂಡ ಸ್ವಲ್ಪ ತಡ್ಕೊಂಡಿದ್ದು ಬೆಳೆಯುತ್ತೆ. ಇನ್ನು ಪ್ರಜ್ವಲ್ ಸಿಂಗಲ್ ತಳಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ. ಇದು ಕೂಡ ಒಂದು ಸಿಂಗಲ್ ತಳಿ, ಕಡ್ಡಿ ಬಹಳ ಉದ್ದವಾಗಿದೆ ಮತ್ತು ಹೂಗಳು ಬಹಳ ಆಕರ್ಷಕವಾಗಿರುತ್ತೆ ಮತ್ತೆ ಬಹಳ ಹೂಗಳನ್ನು ಹೊಂದಿರುತ್ತೆ. ಒಂದೊಂದು ಪ್ರತಿ ಕಡ್ಡಿಯಲ್ಲೂ 50-60 ಹೂಗಳಿರುತ್ತವೆ, ಅಂದ್ರೆ ಒತ್ತಾಗಿರುತ್ತವೆ ಒತ್ತಾಗಿರುತ್ತವೆ. ಮೊಗ್ಗು ನಸುಗೆಂಪು ಬಣ್ಣ, ಶೃಂಗಾರ ತಳಿಗಿಂತ 20% ಜಾಸ್ತಿ ಬಿಡಿ ಹೂಗಳ ಇಳುವರಿ ಸಿಗುತ್ತದೆ. ಲೋಕಲ್ ತಳಿಗೆ ಹೋಲಿಸಿ ನೋಡಿದಾಗ ಪ್ರತಿ ಕಡ್ಡಿಯಲ್ಲೂ ಬಿಡಿ ಹೂವು ಜಾಸ್ತಿ ಮತ್ತು ಪ್ರತಿ ಹೂವಿನ ತೂಕವೂ ಜಾಸ್ತಿ, ಹೀಗಾಗಿ ಈ ತಳಿಯಿಂದ ಹೆಚ್ಚಿನ ಇಳುವರಿ ಸಿಗುತ್ತದೆ. ವೈಭವ್ ತಳಿ, ವೈಭವ್ ಇದು ಒಂದು ಡಬಲ್ ತಳಿ. ಮೊಗ್ಗುಗಳು ಹಚ್ಚ ಹಸಿರಾಗಿದ್ದು ಹೂವು ಮಾತ್ರ ಬೆಳಗ್ಗೆ ಇರುತ್ತೆ. ಬೇರೆ ಡಬಲ್ ತಳಿಗಳಿಗೆ ಹೋಲಿಸಿ ನೋಡಿದಾಗ 20% ಹೆಚ್ಚಿನ ಕಡ್ಡಿ ಇಳುವರಿ ಸಿಗುತ್ತದೆ. ಪುಲೆ ರಜನಿ ಹೇಗೆ? ಈ ಪುಲೆ ರಜನಿ ಎನ್ನುವುದು ಮಹಾತ್ಮ ಪುಲೆ ಕೃಷಿ ವಿಶ್ವವಿದ್ಯಾಪೀಠ ರಾಹುರಿ ಮಹಾರಾಷ್ಟ್ರ ಇಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಇದು ಒಂದು ಸಿಂಗಲ್ ತಳಿ ಮತ್ತು ಮೊಗ್ಗು ಹಸಿರಿನ ಬಣ್ಣದಿಂದ ಕೂಡಿರುತ್ತದೆ. ಇದು ಕೂಡ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ, ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೆಯುತ್ತೆ. ಇದನ್ನ ನಾವು ಈಗ ಹಾಕಿದೀವಿ, ಅದರಿಂದ ಇನ್ನು ಮುಂದೆ ನೋಡ್ಬೇಕು ಇದು ನಮ್ಮ ವಾತಾವರಣಕ್ಕೆ ಹೆಂಗೆ. ಈಗ ಪ್ರಯೋಗ ಅಳವಡಿಸಿದ್ದಾರೆ, ಪ್ರಯೋಗವನ್ನ ಅಳವಡಿಸಿದ್ರು ರೈತರ ಮಟ್ಟಕ್ಕೆ ನಾವು ತಗೊಂಡು ಮಾಡಿಲ್ಲ. ಇನ್ನು ಈ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀರ? ಸಿಂಗಲ್ ಮತ್ತು ಡಬಲ್ ತಳಿಗಳ ಬೇಸಾಯ ಕ್ರಮ ಹೆಚ್ಚು ಕಡಿಮೆ ಒಂದೇ ರೀತಿ, ಇದನ್ನ ನಾನೀಗ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ. ಅಂದ್ರೆ ಮಣ್ಣು ಯಾವ ರೀತಿ ಇರಬೇಕು ಅಂತೀರಿ? ಇದಕ್ಕೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಇದ್ರೆ ಚೆನ್ನಾಗಿರುತ್ತೆ. ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಇರಬೇಕು. ರಸಸಾರ 6.5-7.5 ವರೆಗೆ ಇರಬೇಕು. ಮತ್ತೆ ಈ ಬೆಳೆಗೆ ಜೌಗು ಪ್ರದೇಶ ಒಳ್ಳೇದಲ್ಲ, ಯಾಕೆಂದ್ರೆ ಇದು ಒಳಗಡೆ ಗೆಡ್ಡೆ ಇರೋದ್ರಿಂದ ಗೆಡ್ಡೆ ಕೊಳೆಯೋ ಸಂಭವ ಇರುತ್ತೆ. ಆದ್ರಿಂದ ಜೌಗು ಪ್ರದೇಶದಲ್ಲಿ ಇದನ್ನ ಔಟ್ ಹಾಕ್ಬಾರ್ದು. ನೀರು ಸ್ವಲ್ಪ ಕಾಲ ನಿಂತರೂ ಬೆಳವಣಿಗೆ ಹದಗೆಡುತ್ತೆ ಮತ್ತೆ ಇಳುವರಿ ಕುಂಠಿತಗೊಳ್ಳುತ್ತೆ, ಗೆಡ್ಡೆ ಕೊಳೆಯೋ ಸಂಭವ ಇರುತ್ತೆ. ಆದ್ರಿಂದ ಜೌಗು ಪ್ರದೇಶದಲ್ಲಿ ಇದನ್ನ ಬೆಳಿಬಾರ್ದು. ಮತ್ತೆ ಸುಗಂಧರಾಜಕ್ಕೆ ಒಳ್ಳೆ ಬಿಸಿಲು ಬೇಕು, ಈ ಮರದ ನೆರಳಲ್ಲಿ ಇದರಲ್ಲಿ ಇಂಥ ಕಡೆ ಚೆನ್ನಾಗಿ ಬರೋದಿಲ್ಲ, ಬಿಸಿಲು ಬೇಕು ಇದಕ್ಕೆ. ಯಾವ ಒಂದು ಸಮಯದಲ್ಲಿ ನಾವು ಬಿತ್ತನೆ ಮಾಡ್ಕೋಬಹುದು, ಬಿತ್ತನೆ ಕಾಲದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸುಗಂಧರಾಜನ ವರ್ಷದಲ್ಲಿ ಎಲ್ಲಾ ಕಾಲದಲ್ಲೂ ಬೆಳಿಬಹುದು, ಆದ್ರೆ ಸಾಮಾನ್ಯವಾಗಿ ಮೇ ಜೂನ್ ಈ ತಿಂಗಳಲ್ಲಿ ಬೆಳೆಯೋದು ಸೂಕ್ತ. ಈ ಕಾಲದಲ್ಲಿ ನೆಡೋದ್ರಿಂದ ಹಬ್ಬಗಳ ಹೊತ್ತಿಗೆ ಒಳ್ಳೆಯ ಇಳುವರಿ ಸಿಗುತ್ತೆ ಮತ್ತೆ ರೈತರಿಗೆ ಒಳ್ಳೆ ಲಾಭ ಸಿಗುತ್ತೆ. ಮತ್ತೆ ಈ ಬೆಳೆಗೆ ತೀವ್ರ ಉಷ್ಣಾಂಶ ಸಹಿಸಲ್ಲ, ಉಷ್ಣಾಂಶ 20-30°C ಗಿಂತ ಮೀರಿದ್ರೆ ಹೂವಿನ ಗುಣಮಟ್ಟ ಕಡಿಮೆ ಆಗೋಗುತ್ತೆ. ಅಂದ್ರೆ ನಾವು ಸ್ವಲ್ಪ ಮಳೆಗಾಲ ಚಳಿಗಾಲದಲ್ಲೇ ಬೆಳ್ಕೋಬೇಕು, ಇದನ್ನ ಬೇಸಿಗೆಗಷ್ಟು ಸೂಕ್ತ ಅಲ್ಲ. ಭೂಮಿನ ಯಾವ ರೀತಿ ತಯಾರು ಮಾಡ್ಕೋಬೇಕು? ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿ ಹೆಂಟೆಗಳನ್ನು ಒಡೆದು ಚೆನ್ನಾಗಿ ಸಿದ್ಧಪಡಿಸಬೇಕು. ನಂತರ ಹೆಕ್ಟೇರ್ ಒಂದಕ್ಕೆ ಸುಮಾರು 5 ಟನ್ ಕೊಟ್ಟಿಗೆ ಗೊಬ್ಬರನ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. 2-3 ವಾರಗಳ ನಂತರ ಗೆಡ್ಡೆಗಳನ್ನು ನೆಡಬಹುದು. ಇನ್ನು ಬಿತ್ತನೆಗೆ ತಾವು ಹೇಳಿದ್ರಿ ಈಗ ಗಡ್ಡೆಗಳು ಇರ್ತವೆ, ಜೌಗು ಒಳ್ಳೇದಲ್ಲ ಅಂತ ಅಂದು, ಈ ಗಡ್ಡೆಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಇದನ್ನ ಬೆಳ್ಕೋಬಹುದು ಅಂತೀರಿ? ಸುಗಂಧ ರಾಜ್ಯದಲ್ಲಿ ಗೆಡ್ಡೆ ಮೂಲಕನೇ ವೃದ್ಧಿ ಮಾಡೋದು ವಾಡಿಕೆ. ಹೂಗಳ ಗುಣಮಟ್ಟ ಮತ್ತು ಇಳುವರಿ ಬಿತ್ತನೆಗೆ ಉಪಯೋಗಿಸೋ ಗೆಡ್ಡೆ ಮೇಲೆ ಅವಲಂಬನ ಆಗಿರುತ್ತೆ. ಆದ್ರಿಂದ ಉತ್ತಮವಾದ ಗೆಡ್ಡೆಗಳನ್ನು ಬಳಸೋದು ಬಹಳ ಮುಖ್ಯ. ಆದ್ರಿಂದ ನಾವು ಗೆಡ್ಡೆಗಳನ್ನ ಕೊಂಡುಕೊಳ್ಳುವಾಗ ಒಳ್ಳೆಯ ಗುಣಮಟ್ಟದ ಗೆಡ್ಡೆಗಳನ್ನೇ ಖರೀದಿ ಮಾಡಬೇಕು. ಬಿತ್ತನೆಗೆ 2 ಸೆಂಟಿಮೀಟರ್ಗಿಂತ ಜಾಸ್ತಿ ಗಾತ್ರದ ಗೆಡ್ಡೆಗಳೇ ಉತ್ತಮ. ಅಂದ್ರೆ 2 ಸೆಂಟಿಮೀಟರ್ಗಿಂತ ಜಾಸ್ತಿ ಇತ್ತು ಅಂದ್ರೆ ಒಳ್ಳೆ ಗುಣಮಟ್ಟದ ಗೆಡ್ಡೆ ಅಂತ ನಾವು ಪರಿಗಣಿಸಬಹುದು. ಅದಕ್ಕಿಂತ ಕಡಿಮೆ ಗಾತ್ರದ್ದಾದ್ರೆ ಅದು ಸರಿಯಾಗಿ ಬರೋದಿಲ್ಲ, ಇಲ್ಲ ಜಾಸ್ತಿ ಟೈಮ್ ತಗೊಳತ್ತೆ. ಇದ್ರಲ್ಲಿ ಏನಂದ್ರೆ ಸಣ್ಣ ಗೆಡ್ಡೆಗಳನ್ನು ಕೂಡ ನೆಡಬಹುದು, ಆದ್ರೆ ದೊಡ್ಡ ಗೆಡ್ಡೆ 90-100 ದಿನದೊಳಗಡೆ ಹೂ ಬಿಟ್ರೆ ಸಣ್ಣ ಗೆಡ್ಡೆಗಳು 120 ದಿನದ ಮೇಲಾಗತ್ತೆ, ಹೂ ಬಿಡೋದು ತಡ ಆಗತ್ತೆ. ನಾವು ಶೀಘ್ರವಾಗಿ ಬೆಳೆ ತಗೋಬೇಕು ಬೇಕು ಅಂದಾಗ ದಪ್ಪ ಗೆಡ್ಡೆಗಳನ್ನೇ ಹಾಕ್ಬೇಕು. ನಾವು ಇವಾಗ ಯಾವ್ದೋ ಒಂದು ಹೊಸ ವೆರೈಟಿನ ತಂದು ಹಾಕೊಂಡಿರ್ತೀವಿ, ಕಡಿಮೆ ಇರುತ್ತೆ, ಅದನ್ನ ನಾವೇ ವೃದ್ಧಿ ಮಾಡಿಕೊಂಡು ಇನ್ನಷ್ಟು ಏರಿಯಾಗೆ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಪ್ರಮೇಯ ಇದ್ದಾಗ ಸಣ್ಣ ಗೆಡ್ಡೆಗಳನ್ನ ನಾವು ನಾಟಿ ಮಾಡ್ಕೋಬಹುದು, ನಾಟಿ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೋಬಹುದು. ಆದ್ರೆ ತಕ್ಷಣ ಒಂದು ಇಳುವರಿ ಸಿಕ್ಬೇಕು, ಲಾಭದಾಯಕವಾಗಿ ಇದಾಗಬೇಕು ಅನ್ನುವಾಗ ನಾವು ದೊಡ್ಡ ಗೆಡ್ಡೆಗಳನ್ನ 2 ಸೆಂಟಿಮೀಟರ್ಗಿಂತ ಹೆಚ್ಚಿನದನ್ನ ಹಾಕಿದ್ರೆ ಸೂಕ್ತ. ಇನ್ನು ಬಿತ್ತನೆ ಮಾಡುವಂತ ವಿಧಾನದ ಬಗ್ಗೆ ತಿಳಿಸ್ಕೊಡ್ತೀರಾ? ಹದ ಮಾಡಿದ ಭೂಮಿಯನ್ನು ಅನುಕೂಲಕ್ಕೆ ತಕ್ಕಂತೆ ವಿಸ್ತೀರ್ಣದ ಮಡಿಗಳನ್ನಾಗಿ ಮಾಡ್ಕೋಬೇಕು. ಮಡಿಗಳಲ್ಲಿ 30 ಸೆಂಟಿಮೀಟರ್ ಅಂತರದಲ್ಲಿ ಸಾಲುಗಳನ್ನು ಹೊಡೆದು ಪ್ರತಿ ಸಾಲಿನಲ್ಲಿ 20 ಸೆಂಟಿಮೀಟರ್ ಅಂತರದಲ್ಲಿ ನೆಡಬೇಕು. ನೆಡುವಾಗ ಗೆಡ್ಡೆಯ ಬೇರಿನ ಭಾಗವನ್ನು ನೆಲದಲ್ಲಿ ಒಂದು 5 ಸೆಂಟಿಮೀಟರ್ ಆಳವಾಗಿ ಊರಬೇಕು. ಅಂದಾಜಾಗಿ 1 ಹೆಕ್ಟೇರ್ಗೆ 1,67,000 ಗೆಡ್ಡೆಗಳು ಬೇಕಾಗುತ್ತೆ. ಇನ್ನು ರಸಗೊಬ್ಬರವನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ? 1 ಹೆಕ್ಟೇರ್ಗೆ ವರ್ಷದ ಬೆಳೆಗೆ 200 ಕೆಜಿ ಸಾರಜನಕ, 200 ಕೆಜಿ ರಂಜಕ ಮತ್ತು 200 ಕೆಜಿ ಪೊಟ್ಯಾಶ್ ಬೇಕಾಗುತ್ತೆ. ಗೆಡ್ಡೆಗಳನ್ನು ನೆಡುವಾಗ ಸಂಪೂರ್ಣ ಪ್ರಮಾಣದ ರಂಜಕ ಕೊಡಬೇಕು ಮತ್ತು ಪೊಟ್ಯಾಶ್ ಮತ್ತು ಸಾರಜನಕವನ್ನು 3 ಕಂತಿನಲ್ಲಿ ಕೊಡಬೇಕಾಗತ್ತೆ. ಅದು ಗೆಡ್ಡೆ ನೆಡುವ ಸಮಯದಲ್ಲಿ 1 ಕಂತು, ಗೆಡ್ಡೆ ನೆಟ್ಟು 30 ದಿನಗಳ ನಂತರ 1 ಕಂತು ಮತ್ತು 90 ದಿನಗಳ ನಂತರ 3ನೇ ಭಾಗ ಮೇಲ್ಗೊಬ್ಬರವಾಗಿ ಕೊಡಬೇಕಾಗತ್ತೆ. ಈ ಕೂಳೆ ಬೆಳೆ ತೆಗೆಯೋದು ಇದರಲ್ಲೊಂದು ವಾಡಿಕೆ. ಕೂಳೆ ಬೆಳೆ ತೆಗೆದ್ರೆ ಇದೇ ಪ್ರಮಾಣದಲ್ಲಿ ಮತ್ತೆ 1 ವರ್ಷ ಆಗತ್ತಲು ಮತ್ತೆ ಇದೇ ಪ್ರಮಾಣದಲ್ಲಿ ಗೊಬ್ಬರ ಕೊಡಬಹುದು. ಮುಖ್ಯವಾಗಿ ಮಣ್ಣಿನ ಗುಣ ನೋಡಿಕೊಂಡು ನಾವು ಕೊಡಬಹುದು, ಅಳವಡಿಸ್ಕೋಬಹುದು. ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಮಾಡ್ಕೋಬೇಕಾಗುತ್ತೆ. ಇನ್ನು ನೀರನ್ನ ಕೊಡೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರ? ಗೆಡ್ಡೆ ನೆಡೋ ಮೊದಲೇ ಭೂಮಿ ತನುವಾಗಂತೆ ಚೆನ್ನಾಗಿ ನೀರು ಹಾಯಿಸ್ಬೇಕು. ನಂತರ ಗೆಡ್ಡೆಗಳು ಮೊಳಕೆ ಬರುವವರೆಗೆ ನೀರು ಕಟ್ಟಬಾರದು. ಇದು ಮೊಳಕೆ ಬಂದ ಮೇಲೆ 5 ದಿನದಿಂದ 10 ದಿನಕ್ಕೊಮ್ಮೆ ಮಣ್ಣಿನ ಮತ್ತು ವಾತಾವರಣದ ಪರಿಸ್ಥಿತಿಗೆ ಅನುಗುಣವಾಗಿ ನೀರನ್ನು ಹಾಯಿಸ್ಬೇಕು. ಅಂದ್ರೆ ಇದಕ್ಕೆ ನೀರು ಸ್ವಲ್ಪ ಬೇಕಾಗುತ್ತೆ, ನೀರು ಸ್ವಲ್ಪ ಬೇಕು ಬೆಳೆಗೆ. ನೀರು ನಿಲ್ಲಬಾರದು, ಆದ್ರೆ ನೀರು ಬೇಕು ಈ ಬೆಳೆ, ತಂಪಾಗಿರಬೇಕು. ರೋಗಗಳು ಮತ್ತು ಕೀಟಗಳು ಯಾವ್ಯಾವ ಬರ್ತವೆ? ಸುಗಂಧರಾಜ ಬೆಳೆಗೆ ಅಷ್ಟಾಗಿ ರೋಗ ಮತ್ತು ಕೀಟಗಳ ಬಾಧೆ ಇರಲ್ಲ. ಕೆಲವೊಮ್ಮೆ ನುಸಿ, ಈ ಥ್ರಿಪ್ಸ್ ಅಂತ ಹೇಳ್ತೀವಲ್ಲ ಅದು, ಮತ್ತು ಕಾಯಿಕೊರಿ ಹುಳ ಕ್ಯಾಟರ್ಪಿಲ್ಲರ್, ಇದರ ಬಾಧೆ ಕಂಡು ಬರುತ್ತೆ. ನುಸಿ ಇದ್ದಾಗ ಲೀಟರ್ಗೆ 1 ಮಿಲಿಲೀಟರ್ ಅಂತೆ ಡೈಮಿಥೋಯೇಟ್ ಅಂದ್ರೆ ರೋಗರ್ ಅಂತ ಹೇಳ್ತೀವಲ್ಲ ಅದು, ಅಥವಾ ಲೀಟರ್ಗೆ 1.5 ಗ್ರಾಂ ಅಸಿಫೆಟ್ ಬೆರೆಸಿ ಸಿಂಪಡಣೆ ಮಾಡಬೇಕು. ಕ್ಯಾಟರ್ಪಿಲ್ಲರ್ ಅಂತ ಹೇಳಿದ್ರೆ, ಕ್ಯಾಟರ್ಪಿಲ್ಲರ್ ನಿಯಂತ್ರಿಸಲು ಲೀಟರ್ಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಎಂಡೋಸಲ್ಫಾನ್ ಬೆರೆಸಿ ಸಿಂಪಡಣೆ ಮಾಡಬೇಕು. ಮುಖ್ಯವಾಗಿ ಕೀಟನಾಶಕಗಳನ್ನು ನಾವು ನೋಡಿಕೊಂಡು ಅವಶ್ಯಕತೆ ಇದ್ರೆ ಮಾತ್ರ ಸಿಂಪಡಣೆ ಮಾಡಬೇಕು. ಇನ್ನು ರೋಗಗಳು ಜಂತುಗಳು ಏನಾದರೂ ಬರ್ತಾವ? ಸುಗಂಧರಾಜಕ್ಕೆ ಜಂತುಗಳು ತಗುಲೋ ಸಂಭವ ಇದೆ. ಇದನ್ನ ಗೆಡ್ಡೆಗಳ ಮೂಲಕ ಅಭಿವೃದ್ಧಿ ಪಡಿಸೋದ್ರಿಂದ ಇದನ್ನ ಬಹಳ ನಿಯಂತ್ರಣ ಮಾಡಬೇಕು. ಜಂತು ಪೀಡಿತ ಗೆಡ್ಡೆಗಳನ್ನ ಹಾಕಬಾರ್ದು. ಜಂತು ಪೀಡಿತ ಗೆಡ್ಡೆಗಳು ಬಾಡತ್ವೆ, ಗಿಡದಲ್ಲಿ ಬೇರುಗಳಲ್ಲಿ ಗಂಟು ಕಾಣಿಸ್ಕೊಳ್ಳುತ್ತೆ. ಮುಂಜಾಗ್ರತೆ ಕ್ರಮವಾಗಿ ಹೆಕ್ಟೇರ್ಗೆ 300 ಕೆಜಿ ಬೇವಿನ ಹಿಂಡಿ ಗೆಡ್ಡೆ ನೆಡೋ ಸಮಯದಲ್ಲೇ ಹಾಕೋದ್ರಿಂದ ಜಂತಿನ ಬಾಧೆಯನ್ನು ನಿಯಂತ್ರಿಸಬಹುದು. ಈಗಾಗಲೇ ಹೇಳಿದಂತೆ ಒಳ್ಳೆ ಗೆಡ್ಡೆಗಳನ್ನ ಇದರಲ್ಲಿ ನೆಡಬೇಕು. ರೋಗಗ್ರಸ್ತ ಗೆಡ್ಡೆಗಳನ್ನ ನೆಡಕ್ ಹೋಗಬಾರದು, ಯಾಕಂದ್ರೆ ಮತ್ತೆ ಜಂತುಗಳು ಕಾಣಿಸ್ಕೊಳ್ಳುತ್ತೆ. ಇದು ಸುಗಂಧರಾಜ ಬೇಸಾಯದಲ್ಲಿ ಒಂದು ಮುಖ್ಯ ವಿಚಾರ. ನಂತರ ಜಂತುಗಳು ಕಂಡು ಬಂದಲ್ಲಿ ಹೆಕ್ಟೇರ್ಗೆ 2 ಕೆಜಿ ಕಾರ್ಬೋಫ್ಯೂರಾನ್ ಅಂದ್ರೆ 66 ಕೆಜಿ ಫಿರೋಡಾನ್ ಇದನ್ನ ಸಿಂಪಡಿಸಬೇಕಾಗುತ್ತೆ ಭೂಮಿಗೆ. ಭೂಮಿಗೆ ಅಂದ್ರೆ ಹರಳ ರೂಪದಲ್ಲಿ ಸಿಗುತ್ತೆ, ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಮತ್ತೆ ಚೆಂಡು ಹೂವನ್ನ ಒಂದು ಬೆಳೆಯಿಂದ ಇನ್ನೊಂದು ಬೆಳೆ ಟ್ಯೂಬ್ ರೋಸ್ ಮಧ್ಯದಲ್ಲಿ ಬೆಳೆದ್ರೆ ಜಂತನ್ನ ಸ್ವಲ್ಪ ಹತೋಟಿಯಲ್ಲಿ ಇಡಬಹುದು, ಅಂದ್ರೆ ಅದು ಆಕರ್ಷಣೆ ಮಾಡ್ಕೊಂಡು ಹೌದು ಅಂತರ್ಬೆಳೆಯಾಗಿ ಉಪಯೋಗ ಚೆಂಡು ಹೂವನ್ನ ನಾವು ಬೆಳೆಸಬಹುದು. ಮತ್ತೆ ಒಂದ್ ವೇಳೆ ಜಂತುಗಳ ಕಾಟ ಜಾಸ್ತಿ ಆಯ್ತು ಅಂದ್ರೆ ಬೆಳೆ ಪರಿವರ್ತನೆ ಮಾಡಲೇಬೇಕಾಗುತ್ತೆ. ಅಂದ್ರೆ ಬೆಳೆಯನ್ನು ತಪ್ಪಿಸಿ ಬೇರೆ ಬೆಳೆ ಬೆಳೆದು ಆಮೇಲೆ ಮತ್ತೆ ಸುಗಂಧರಾಜ ಬೆಳೆಯೋದು ಉತ್ತಮ. ಇನ್ನ ಗೆಡ್ಡೆ ಕೊಳಿವಂತ ರೋಗನು ಹೆಚ್ಚು ಬರುತ್ತೆ ಅಂತ ಕೇಳಿದೀವಿ. ಇದರಲ್ಲಿ ಒಂದು ಸ್ಕ್ಲಿರೋಷಿಯಂ ರಾಟ್ ಅಂತ ಹೇಳಿ ಸ್ಟೆಮ್ ರಾಟ್ ಅಂತಾನು ಹೇಳ್ತಾರೆ, ಇದು ಗೆಡ್ಡೆ ಕೊಳೆಯೋ ರೋಗ. ಇದು ಒಮ್ಮೆ ಬರುತ್ತೆ. ಇದು ಯಾವಾಗ ಬರುತ್ತೆ ಅಂದ್ರೆ ವಿಪರೀತ ನೀರು ಕೊಟ್ಟು ನೀರು ನಿಂತಾಗ ಮಾತ್ರ ಬರುತ್ತೆ. ತೇವಾಂಶ ಜಾಸ್ತಿ ಆದಾಗ, ಜಡಿ ಮಳೆ ಹಿಡಿದಾಗ ಅಂತ ಸಮಯದಲ್ಲಿ ಬರುತ್ತೆ. ಇದು ಒಂದು ಶಿಲೀಂಧ್ರ ರೋಗ. ಇದರಲ್ಲಿ ಏನಂದ್ರೆ ಗಿಡದ ಕೆಳಭಾಗದ ಎಲೆಗಳ ಕೊಳತು ಕ್ರಮೇಣ ಗೆಡ್ಡೆನೂ ಕೊಳೆಯಕ್ಕೆ ಶುರುವಾಗುತ್ತೆ. ಆದ್ರಿಂದ ನೀರು ಚೆನ್ನಾಗಿ ಬಸ್ದು ಹೋಗೋಂಗೆ ಇರಬೇಕು. ಅಂದ್ರೆ ಬಸ್ಗಾಲುವೆ ತೆಗೆದು ಹೆಚ್ಚಾದಂತ ನೀರು ಹೊರಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದೊಂದು ಮುಖ್ಯವಾದ ವಿಚಾರ. ಮತ್ತು ಗಿಡದ ಹಣ್ಣೆಲೆ ಒಣಗಿದ ಎಲೆಯನ್ನು ಅವಾಗವಾಗ ಕಿತ್ತು ಎಸೆಯೋದ್ರಿಂದ ಈ ರೋಗವನ್ನು ಸುಮಾರು ಮಟ್ಟಿಗೆ ಹತೋಟಿಯಲ್ಲಿಡ್ಬೋದು. ಅದು ವಿಪರೀತ ಮಟ್ಟಿಗೆ ಬಂದಾಗ ರೋವ್ರಾಲ್ ಅಥವಾ ಕ್ಲೋರೋಥ್ಯಾಲೋನಿಲ್ ಅಥವಾ ಮ್ಯಾಂಕೋಜೆಬ್ ಅನ್ನೋದನ್ನ ಲೀಟರ್ಗೆ 2 ಗ್ರಾಂ ಪ್ರಮಾಣದಲ್ಲಿ ಬೆರೆಸಿ ಭೂಮಿಗೆ ಹಾಕೋದ್ರಿಂದ ಈ ರೋಗವನ್ನು ತಡೆಗಟ್ಟಬಹುದು. ಇನ್ನು ಇವತ್ತು ನಾವು ಜೈವಿಕ ಕ್ರಮಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದೀವಿ, ಏನಾದರೂ ಜೈವಿಕ ಕ್ರಮಗಳಿದಾವೆ? ಇದರಲ್ಲೂ ಇದೆ. ಏನಂದ್ರೆ ಒಂದು ಟ್ರೈಕೋಡರ್ಮ ಅಂತ ಹೇಳಿ ಒಂದು ಶಿಲೀಂಧ್ರ ಇದೆ, ಅದನ್ನ ಬೆರೆಸಿ ಇದು ಮಾಡಬಹುದು. ಅಂದ್ರೆ 100 ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ 50 ಕೆಜಿ ಬೇವಿನ ಹಿಂಡಿ ಬೆರೆಸಿ, ಇದ್ರ ಜೊತೆ 1 ಕೆಜಿ ಟ್ರೈಕೋಡರ್ಮ ಎನ್ನುವ ಶಿಲೀಂಧ್ರವನ್ನು ಬೆರೆಸಿ 15 ದಿವಸ ಇಡಬೇಕು. ಈ ಮಿಶ್ರಣ ತಯಾರು ಮಾಡುವಾಗ ಕೊಟ್ಟಿಗೆ ಗೊಬ್ಬರದಲ್ಲಿ ಸ್ವಲ್ಪ ನೀರಿನಂಶ ಇರಬೇಕು, ತೇವಾಂಶ ಇರಬೇಕು. ಈ ಕೊಟ್ಟಿಗೆ ಗೊಬ್ಬರವನ್ನು 15 ದಿವಸದ ನಂತರ ಭೂಮಿಗೆ ಹಾಕೋದ್ರಿಂದ ಈ ಶಿಲೀಂಧ್ರ ರೋಗಗಳನ್ನು ಬಹಳ ಮಟ್ಟಿಗೆ ಹತೋಟಿಯಲ್ಲಿ ಇಡಬಹುದು. ಅಂದ್ರೆ ಈ ಗೆಡ್ಡೆ ಕೊಳೆಯ ರೋಗನು ಹತೋಟಿಯಲ್ಲಿ ಇಡಬಹುದು. ಈ ಟ್ರೈಕೋಡರ್ಮ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಇಲ್ಲಿ ಮಾರಾಟಕ್ಕೆ ಲಭ್ಯ ಇದೆ. ಅಲ್ಲಿ ಸಿಗುತ್ತೆ, ರೈತರು ಅದನ್ನ ತೆಗೆದುಕೊಂಡು ಪ್ರಮಾಣ ಹೆಚ್ಚು ಮಾಡಿಕೊಂಡು ಅವರೇ ಬಳಸಬಹುದು. ಇನ್ನು ಕಟಾವು ಬಹಳ ಮುಖ್ಯ ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟು ನಾವು ಬೆಳೆ ಬೆಳೆದಿರ್ತೀವಿ, ಅದನ್ನು ಸರಿಯಾದ ಹಂತದಲ್ಲಿ ಕಟಾವು ಮಾಡಿ ಮಾರುಕಟ್ಟೆ ಮಾಡಲಿಲ್ಲ ಅಂದ್ರೆ ನಮಗೆ ಅಷ್ಟು ಪ್ರಯೋಜನ ಆಗಲ್ಲ. ಕಟಾವಿನ ಹಂತ ಯಾವುದು? ಇದರಲ್ಲಿ ಗಿಡ ನೆಟ್ಟ 90-100 ದಿನ ಒಳಗಡೆ ಹೂ ಬಿಡಲು ಪ್ರಾರಂಭ ಆಗುತ್ತೆ. ಸಿಂಗಲ್ ತಳಿಯಲ್ಲಿ ಈ ಬಲಿತ ಮಗ್ಗುಗಳನ್ನ ಮುಂಜಾನೆ ಕುಯ್ದು ಅದನ್ನ ಗಾಳಿ ಆಡುವಂತಹ ಈ ಗೋಣಿಚೀಲ ಅಂತದ್ರಲ್ಲಿ ಹಾಕಿ ಗಾಳಿ ಆಡಬೇಕು. ಅದು ಮುಖ್ಯವಾದ ವಿಷಯ. ಬುಟ್ಟಿಗಳಲ್ಲೂ ಹಾಕೋಬಹುದು. ಹಾಕೊಂಡು ಮಾರುಕಟ್ಟೆಗೆ ಸಾಗಿಸ್ಬೇಕು. ಡಬ್ಬಲ್ ತಳಿಯಲ್ಲಿ ಮೊದಲನೇ ಜೋಡಿ ಮಗ್ಗುಗಳು ಅರಳಿದಾಗ ಕಡ್ಡಿಯನ್ನು ಬುಡಮಟ್ಟಕ್ಕೆ ಕೊಯ್ದು ತಕ್ಷಣ ನೀರಿನಲ್ಲಿ ಇಟ್ಟು ಮಾರುಕಟ್ಟೆಗೆ ರವಾನಿಸಬೇಕು. ಈ ಹೂಗಳ ಕಡ್ಡಿಗಳು ಹೂದಾನಿಯಲ್ಲಿ 7-8 ದಿನವರೆಗೂ ಇಡಬಹುದು. ಅಂದ್ರೆ ಎಷ್ಟು ಅವಧಿವರೆಗೆ ಇವು ಹೂ ಬಿಡ್ತಾ ಹೋಗುತ್ತೆ ಒಂದ್ಸರಿ ಪ್ರಾರಂಭ ಆದ್ಮೇಲೆ? ಇದು ಗೆಡ್ಡೆ ನೆಟ್ಟ 3-4 ತಿಂಗಳಲ್ಲಿ ಹೂ ಬಿಡಲು ಶುರುವಾಗುತ್ತೆ. 6-7 ತಿಂಗಳವರೆಗೂ ಸತತವಾಗಿ ಹೂ ಬಿಡುತ್ತೆ. ಇದು ನಾವು ಬಿಡಿಸ್ಕೊಂಡು ಅದನ್ನ ಮಾರುಕಟ್ಟೆಗೆ ಇದು ಮಾಡಬಹುದು. ಹೂ ಬಿಡುವುದು ನಾನಾಗ್ಲೇ ಹೇಳಿದಂತೆ ಗಾತ್ರಕ್ಕೆ ಅನುಗುಣವಾಗಿರುತ್ತೆ. ದಪ್ಪುಗೆಡ್ಡೆ ಬೇಗ ಹೂ ಬಿಟ್ಟರೆ ಸಣ್ಣ ಗೆಡ್ಡೆಗಳು ಸ್ವಲ್ಪ ತಡವಾಗಿ ಹೂ ಬಿಡುತ್ತೆ. ಹೂ ಮುಗಿದ ನಂತರ ಗೆಡ್ಡೆಗಳು ಒಂದು ಸುಪ್ತಾವಸ್ಥೆಯಲ್ಲಿ ಇರುತ್ತೆ, ಇದರಲ್ಲಿ ಡಾರ್ಮೆನ್ಸಿ ಅಂತ ಹೇಳ್ತೀವಿ, ಅದು ಸುಪ್ತಾವಸ್ಥೆಯಲ್ಲಿ ಇರುತ್ತೆ. ಆಗ ಹೂ ಬಿಡೋದು ನಿಲ್ಲುತ್ತೆ. ಮತ್ತು ಗೆಡ್ಡೆ ನೆಟ್ಟ ಸಮಯದಿಂದ ಇದು ಒಂದು ವರ್ಷದ ಬೆಳೆ ಆಗುತ್ತೆ ಗೆಡ್ಡೆ ಆಗಿಯೋವರೆಗೂ. ಇನ್ನು ಈ ಗೆಡ್ಡೆಗಳನ್ನ ನಾವು ಭೂಮಿನಿಂದ ಯಾವಾಗ ಹೊರಗಡೆ ಅಗತ್ ತೆಗಬೇಕು ಅಂತಾರೆ? ನಾನು ಆಗ್ಲೇ ಹೇಳಿದೆ, ಈ ಗೆಡ್ಡೆ ನೆಟ್ಟನ್ನು ಒಂದು 3-4 ತಿಂಗಳ ಅಗತ್ಲು ಹೂ ಶುರುವಾಗುತ್ತೆ. ಒಂದು 6-7 ತಿಂಗಳವರೆಗೂ ಹೂ ಬಿಡುತ್ತೆ. ಹೂ ಎಲ್ಲ ಮುಗಿದ ಮೇಲೆ ಸಾಮಾನ್ಯವಾಗಿ ಡಿಸೆಂಬರ್ ಜನವರಿ ಹೊತ್ತಿಗೆ ಹೂ ಸ್ವಲ್ಪ ಕಡಿಮೆ ಆಗುತ್ತೆ. ಚಳಿಗಾಲಕ್ಕೆ ಸರಿಯಾಗಿ ಅದು ಸುಪ್ತಾವಸ್ಥೆಗೆ ಹೋಗುತ್ತೆ. ಸೊ ಆ ಟೈಮ್ನಲ್ಲಿ ಇದನ್ನ ಏನಾಗುತ್ತೆ, ಮಡಿಗಳಿಗೆ ನೀರು ಹಾಯಿಸೋದನ್ನ ನಿಲ್ಲಿಸ್ಬಿಡ್ಬೇಕು. ನಿಲ್ಲಿಸ್ಬಿಟ್ಟು ಅವಾಗ ಎಲೆಗಳನ್ನು ಸ್ವಲ್ಪ ಬಾಡುತ್ತೆ, ಎಲೆಗಳೆಲ್ಲ ಬಾಡಿ ಅದ್ರಲ್ಲಿ ಏನಂದ್ರೆ ಎಲೆಗಳಲ್ಲಿರತಕ್ಕಂಥ ಆಹಾರ ಮತ್ತೆ ಗೆಡ್ಡೆಗೆ ಹೋಗುತ್ತೆ, ಗೆಡ್ಡೆ ಫಾರ್ಮ್ ಆಗುತ್ತೆ ಭೂಮಿ ಒಳಗಡೆ. ಆಗ ಆ ನೀರನ್ನು ನಿಲ್ಲಿಸ್ಬಿಟ್ಟು ಗೆಡ್ಡೆನ ಸ್ವಲ್ಪ ಒಣಗಕ್ಕೆ ಬಿಡಬೇಕು. ಆವಾಗ ಅದನ್ನ ಅಗದು ಗಾತ್ರಕ್ಕೆ ಅನುಗುಣವಾಗಿ ವಿಂಗಡಿಸಬೇಕು. ನಾವು ಒಂದು ಗೆಡ್ಡೆ ನಾಟಿ ಮಾಡಿದ್ರೆ ವೃದ್ಧಿಯಾಗಿ 25-30 ಗೆಡ್ಡೆ ಆಗಿರುತ್ತೆ. ಅದನ್ನ ಅಗದು ಗಾತ್ರಕ್ಕೆ ಅನುಗುಣವಾಗಿ ದೊಡ್ಡದು ಮಧ್ಯಮ ಹಾಗೂ ಚಿಕ್ಕದು ಹಂಗೆ ವಿಂಗಡಿಸಿ ನೆರಳಲ್ಲಿ ಒಣಗಿಸಿಡಬೇಕಾಗುತ್ತೆ. ಮತ್ತೆ ಈ ಉಪಚಾರಗಳನ್ನು ಕೊಡಬೇಕಾಗುತ್ತೆ ಗಡ್ಡೆಗಳಿಗೆ. ಹೌದು, ಇದಕ್ಕೆ ಶಿಲೀಂಧ್ರ ರೋಗಗಳು ಬರದೇ ಇರೋ ಹಂಗೆ ಇದನ್ನ ಸ್ವಲ್ಪ ಹರಡಿ ಇಡಬೇಕು. ಗುಡ್ಡೆ ಹಾಕಿ ಇಡಬಾರ್ದು, ಹರಡಿಟ್ಟು ತೇವಾಂಶ ಸಂಗ್ರಹ ಆಗ್ದಂಗೆ ನೋಡ್ಕೋಬೇಕು. ಹರಡಿಟ್ಬಿಟ್ಟು ಇದಕ್ಕೆ 0.2% ಅಂತ ಹೇಳ್ತೀವಿ ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣದಲ್ಲಿ ಅದ್ದಿ ತೆಗೆದು ಹರಡಿಸಿ ತೇವಾಂಶ ಇಲ್ಲದೆ ಇರೋ ಹಂಗೆ ಒಣಗಿಸಿ ಇಡಬೇಕಾಗುತ್ತೆ. ಇದರಿಂದ ಶಿಲೀಂಧ್ರ ರೋಗಗಳನ್ನ ತಡೆಗಟ್ಟಬಹುದು. ಇನ್ನ ಕುಳೆ ಬೆಳೆಯನ್ನು ಕೂಡ ಈ ಸುಗಂಧ ರಾಜ್ಯದಲ್ಲಿ ತೆಗಿಬಹುದು ಅಂತ ತಾವು ಮೊದಲು ತಿಳಿಸಿದ್ರಿ, ಇದು ಹೇಗೆ ಅಂತ ಹೇಳ್ತೀರ? ಸಾಮಾನ್ಯವಾಗಿ ರೈತರು ಸುಗಂಧ ರಾಜ್ಯದಲ್ಲಿ ಕುಳೆ ಬೆಳೆ ತಗೊಳ್ತಾರೆ, ಯಾಕೆಂದ್ರೆ ವರ್ಷ ವರ್ಷ ಅವ್ರ ಗೆಡ್ಡೆ ಅಗಿಯೋದು ಮತ್ತೆ ಅದನ್ನ ಸಂಸ್ಕರಣೆ ಮಾಡೋದು ಇವೆಲ್ಲ ಇದಾಗುತ್ತೆ ಅಂತ ಹೇಳಿ. ಅಲ್ಲದೆ ಕುಳೆ ಬೆಳೆಯಿಂದ ಜಾಸ್ತಿ ಇಳುವರಿ ಸಿಗುತ್ತೆ, ಮೊದಲನೇ ವರ್ಷಕ್ಕಿಂತ 2ನೇ ವರ್ಷದಲ್ಲಿ 3ನೇ ವರ್ಷದಲ್ಲಿ ಅಧಿಕ ಇಳುವರಿ. ಆದ್ರಿಂದ ಇಲ್ಲಿ ಕುಳೆ ಬೆಳೆ ಸರ್ವೇ ಸಾಮಾನ್ಯವಾಗಿ ತಗೊಳ್ತಾರೆ. ಅವಾಗ ಏನ್ ಮಾಡ್ಬೇಕಂದ್ರೆ ನಾನಾಗ್ಲೇ ಹೇಳಿದೆ, ಡಿಸೆಂಬರ್ ಜನವರಿ ಹೊತ್ತಿಗೆ ಸ್ವಲ್ಪ ಹೂವು ಕಡಿಮೆ ಆಗುತ್ತೆ ಅಂತ. ಬರುತ್ತೆ ಆ ಟೈಮ್ನಲ್ಲಿ ಅದಕ್ಕೆ ನೀರ್ ಹಾಯಿಸೋದನ್ನ ನಿಲ್ಲಿಸ್ಬಿಡ್ಬೇಕು. ನಿಲ್ಲಿಸ್ಬಿಟ್ಟು ಆಮೇಲೆ ಮತ್ತೆ ಒಂದು 2 ತಿಂಗಳ ಅವಧಿ ಬಿಟ್ಟು ಮತ್ತೆ ಅದಕ್ಕೆ ನೀರು ಹರಿಸಿ ಅದಕ್ಕೆ ಗೊಬ್ಬರ ಕೊಟ್ಟು ಮಾಡಿದ್ರೆ ಮತ್ತೆ ಅದು ಚಿಗುರುತ್ತೆ. ಮತ್ತೆ ಒಂದೊಂದು ಗೆಡ್ಡೆಗೂನು ಜಾಸ್ತಿ ಗೆಡ್ಡೆಗಳ ಅಭಿವೃದ್ಧಿ ಆಗಿರೋದ್ರಿಂದ ಒಂದೊಂದು ಗೆಡ್ಡೆಯಿಂದನೂ ಹೂ ಬರುತ್ತೆ, ಅದರಿಂದ ಜಾಸ್ತಿ ಇಳುವರಿ ಸಿಗುತ್ತೆ. ಆದರೆ ಇದರಲ್ಲಿ ಏನಂದ್ರೆ ಕಡ್ಡಿಗಳ ಗುಣಮಟ್ಟ ಕಡಿಮೆ ಆಗೋಗುತ್ತೆ ಜಾಸ್ತಿ ಗೆಡ್ಡೆಗಳು ಹೂ ಬಿಡೋದ್ರಿಂದ. ಸಣ್ಣ ಸಣ್ಣ ಕಡ್ಡಿಗಳು ಸಿಗುತ್ತೆ. ಆದ್ರಿಂದ ಡಬ್ಬಲ್ ಬೆಳೆಯಲ್ಲಿ ಕೂಳೆ ಬೆಳೆ ತೆಗೆಯೋದು ಸೂಕ್ತ ಅಲ್ಲ. ಸಿಂಗಲ್ ಬೆಳೆಯಲ್ಲಿ ಏನಾಗುತ್ತೆ, ಬಿಡಿ ಹೂ ಬಿಡಿಸ್ಕೊಳ್ಳೋದ್ರಿಂದ ಇದರಿಂದ ಏನು ತೊಂದರೆ ಇಲ್ಲ. ಅಲ್ಲ, ವಿರಳ ಮಾಡ್ಕೋಬಹುದು ನಾವು. ವಿರಳ ಮಾಡ್ಕೋಬಹುದು, ವಿರಳ ಮಾಡ್ಕೊಂಡು ಸ್ವಲ್ಪ ಅವು ಹೆಚ್ಚು ಗಾತ್ರ ಬರೋಂಗೆ ಮಾಡ್ಕೋಬಹುದು. ಮಾಡ್ಕೋಬಹುದು. ಅದು ಏನ್ ಮಾಡ್ಬೇಕಂದ್ರೆ, ಇನಿಷಿಯಲಿ ನಾವು ನಾಟಿ ಮಾಡುವಾಗಲೇ ನಿನ್ನೆ ನಾವು ಕುಳೆ ಬೆಳೆ ಎರಡು ವರ್ಷಕ್ಕೆ ತಗೊಳ್ತೀವಿ ಅಂತ ಇಟ್ಕೊಂಡು ಸ್ಪೇಸಿಂಗ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಜಾಸ್ತಿ ಅಂತರಗಳನ್ನು ಕೊಟ್ಟರೆ ಗೆಡ್ಡೆಯಿಂದ ಗೆಡ್ಡೆಗೆ ಹುಟ್ಟಾಕುವಾಗ್ಲೇನೆ ಅವಾಗ ಈ ಕುಳೆ ತಳಿಯಲ್ಲಿ ಬೆಳೆ ತಗೋಬಹುದು. ಇನ್ನು ಇಳುವರಿ ಹೇಗೆ ಹೇಗೆ ಅಂತೀರಿ? ಶೃಂಗಾರ್ ಮತ್ತು ಪ್ರಜ್ವಲ್ ತಳಿಗಳಲ್ಲಿ ಹೆಕ್ಟೇರ್ ಒಂದಕ್ಕೆ ವರ್ಷಕ್ಕೆ 15-17 ಟನ್ವರೆಗೂ ಬಿಡಿ ಹೂ ಸಿಗುತ್ತೆ. ಮತ್ತೆ ಸುವಾಸಿನಿ ವೈಭವಿ ತಳಿಗಳಲ್ಲಿ ಒಂದು ವರ್ಷಕ್ಕೆ 1.5-2 ಲಕ್ಷ ಕಡ್ಡಿವರೆಗೂ ಸಿಗುತ್ತೆ. ಈಗ ಸುಗಂಧ ತೈಲಕ್ಕೆ ಬಹಳಷ್ಟು ಬೇಡಿಕೆ ಇದೆ ಅಂತ ತಾವು ತಿಳಿಸಿದ್ರಿ, ಇದ್ರ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈ ಸುಗಂಧರಾಜ ಸುವಾಸನೆಯಿಂದ ಕೂಡಿರೋದ್ರಿಂದ ಇನ್ನು ಸುಗಂಧ ದ್ರವ್ಯ ತೆಗೆಯಲು ಉಪಯೋಗಿಸ್ತಾರೆ. ಅಲ್ಲದೆ ಇದರಲ್ಲಿ ಒಂದು ಮುಖ್ಯವಾದ ವಿಚಾರ ಅಂದ್ರೆ, ಸಿಂಗಲ್ ತಳಿಗಳನ್ನು ಮಾತ್ರ ಸುಗಂಧ ದ್ರವ್ಯ ತೆಗೆಯಲು ಉಪಯೋಗಿಸ್ತಾರೆ. ಇದರಲ್ಲಿ 0.08-0.14 ಶೇಕಡ ಕಾಂಕ್ರೀಟ್ ಅಂತ ಹೇಳ್ತೀವಿ ಇದಿರುತ್ತೆ. ಕಾಂಕ್ರೀಟ್ ಅಂದ್ರೆ ಅದು ಸ್ವಲ್ಪ ಕಚ್ಚಾ ಇದು, ಇನ್ನು ಸ್ವಲ್ಪ ರಿಫೈನ್ಡ್ ಅಂದ್ರೆ ಅದು ಅಬ್ಸಲ್ಯೂಟ್ ಅಂತ ಹೇಳ್ತಾರೆ. ಕಾಂಕ್ರೀಟ್ ನಲ್ಲಿ ಒಂದು 20% ಅಷ್ಟು ಅಬ್ಸಲ್ಯೂಟ್ ಸಿಕ್ಕತ್ತೆ. ಅಂದ್ರೆ 1,000 ಕೆಜಿ ಬಿಡಿ ಹೂವಿಗೆ 1 ಕೆಜಿ ಅಷ್ಟು ಕಾಂಕ್ರೀಟ್ ಸಿಗುತ್ತೆ. ಇದನ್ನ ಪರ್ಫ್ಯೂಮ್ ಗಳಲ್ಲಿ ಬಹಳ ಮಟ್ಟಿಗೆ ಸುಗಂಧ ದ್ರವ್ಯಗಳಲ್ಲಿ ಉಪಯೋಗಿಸ್ತಾರೆ. ಇದಕ್ಕೆ ಒಳ್ಳೆ ಬೆಲೆ ಇದೆ ಮತ್ತೆ ಬೇಡಿಕೆ ಕೂಡ ಇದೆ. ಎಣ್ಣೆ ತೆಗೆಯೋದು ಬಹಳ ಲಾಭದಾಯಕ. ನಮ್ಮ ಬೆಂಗಳೂರು ಸುತ್ತಮುತ್ತಲೂ ಇಂತ ಘಟಕಗಳಿದಾವ? ಮೈಸೂರಿನ ಮತ್ತೆ ಕೊಯಂಬತ್ತೂರು ಕಡೆ ಜಾಸ್ತಿ ಇದೆ ಇಂತಹ ಘಟಕಗಳು. ಬೆಂಗಳೂರಿನಲ್ಲಿ ಬರಬೇಕು ಇನ್ನ ಬರಬೇಕು ಇಂತಹ ಘಟಕಗಳು. ಇದು ಒಂದು ಲಾಭವಾದ ಉದ್ಯಮ, ಆದ್ರೆ ಇದಕ್ಕೆ ಬಹಳ ಬಂಡವಾಳ ಬೇಕು. ಫಾರ್ಮರ್ಸ್ ಎಲ್ಲ ಒಟ್ಟು ಸೇರಿ ಒಂದು ಊಟ ಮಾಡಿಕೊಂಡ್ರೆ ಇದಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಸುಗಂಧರಾಜವನ್ನು ನಮ್ಮ ರೈತರು ಈಗಾಗಲೇ ಬೆಳೀತಾ ಇದ್ದಾರೆ, ಅವರಿಗೆ ವೈಜ್ಞಾನಿಕ ಕ್ರಮಗಳ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದ್ದು, ಬಹಳ ವಿವರವಾದಂತ ಮಾಹಿತಿ ಮಾಡಿಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರೇ, ಈಗ ಕೇಳಿ ಶುಂಠಿ ಬೇಸಾಯದ ಬಗ್ಗೆ ಮಾಹಿತಿ. ಶುಂಠಿ ನಮ್ಮ ಮುಖ್ಯವಾದ ವಾಣಿಜ್ಯ ಬೆಳೆ. ನೀರು ಚೆನ್ನಾಗಿ ಬಸ್ತೋಗುವಂಥ ವಿವಿಧ ರೀತಿಯ ಮಣ್ಣುಗಳಲ್ಲಿ, ಅಂದರೆ ಮರಳು ಮಿಶ್ರಿತ ಗೋಡ್ಮಣ್ಣು, ಜೇಡಿ ಮಿಶ್ರಿತ ಗೋಡ್ಮಣ್ಣು, ಕಪ್ಪು ಗೋಡ್ಮಣ್ಣುಗಳಲ್ಲಿ ಇದು ಚೆನ್ನಾಗಿ ಬರುತ್ತೆ. ಸಾವಯವ ಪದಾರ್ಥ ಹೆಚ್ಚಾಗಿರುವಂಥ ಪುಡಿಪುಡಿಯಾಗಿರುವಂಥ ಗೋಡ್ಮಣ್ಣು ಒಳ್ಳೆಯದು. ಶುಂಠಿ ಬೆಳೆ ಪೋಷಕಾಂಶಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳೋದ್ರಿಂದ ಪ್ರತಿ ವರ್ಷವೂ ಕೂಡ ಸತತವಾಗಿ ಶುಂಠಿ ಬೆಳೆಯನ್ನು ಬೆಳೆಯೋದು ಒಳ್ಳೆಯದಲ್ಲ. ಶುಂಠಿ ಬೆಳೆ ನಮ್ಮ ಮುಖ್ಯವಾದ ಸಾಂಬಾರ್ ಬೆಳೆ. ಶುಂಠಿ ಬೆಳೆಗೆ ಬೆಚ್ಚಗಿನ ಮತ್ತು ಆರ್ದ್ರ ಹವಾಗುಣ ಬಹಳ ಒಳ್ಳೆಯದು. ಸಮುದ್ರ ಮಟ್ಟದಿಂದ 1,500 ಮೀಟರ್ ಎತ್ತರದವರೆಗಿನ ಪ್ರದೇಶದಲ್ಲಿ ಬೆಳೀಬಹುದು. ಶುಂಠಿಯನ್ನು ನೀರಾವರಿ ಮತ್ತು ಮಳೆ ಆಶ್ರಯದಲ್ಲಿ ಬೆಳೀಬಹುದು. ಮುಖ್ಯವಾಗಿ ಶುಂಠಿಯನ್ನು ಉತ್ತಮವಾಗಿ ನಾವು ಬೆಳೀಬೇಕು ಅಂದರೆ ಬಿತ್ತನೆ ಮಾಡಿ ಚಿಗುರು ಬರೋವರೆಗೂ ಸಾಧಾರಣವಾದಂಥ ಮಳೆ, ಬೆಳೆಯುವಂಥ ಸಮಯದಲ್ಲಿ ಅಧಿಕ ಮಳೆ ಮತ್ತು ಕೊಯ್ಲು ಮಾಡೋ 1 ತಿಂಗಳು ಮೊದಲು ಒಣ ವಾತಾವರಣ ಅವಶ್ಯಕ. ಹಲವಾರು ತಳಿಗಳಿದ್ದಾವೆ. ಮುಖ್ಯವಾಗಿ ಅದರಲ್ಲಿ IASR ವರದ, IASR ಮಹಿಮ, IASR ರಜತ, ಸುಪ್ರಭ, ಸುರುಚಿ, ಸುರವಿ, ಶುಭದ, ಹಿಮಗಿರಿ, ಅತಿರ, ಕಾರ್ತಿಕ, ಅಶ್ವತಿ, ಚೀನಾ, ಅಸ್ಸಾಂ, ಮಾರನ್, ಹಿಮಾಚಲ್, ನಾಡಿಯಾ, ರಿಯೋಡಿ ಜನೇರು, ಹೀಗೆ ಹಲವಾರು ತಳಿಗಳಿದ್ದಾವೆ. ಮುಖ್ಯವಾಗಿ ನಮ್ಮ ದೇಶದ ಈ ಪಶ್ಚಿಮ ತೀರ ಪ್ರದೇಶದಲ್ಲಿ ಮಳೆಗಾಲ ಪ್ರಾರಂಭವಾದಾಗ ಮೇ ತಿಂಗಳ ಪ್ರಾರಂಭದ 15 ದಿನದವರೆಗೆ ಬಿತ್ತನೆ ಮಾಡೋದಕ್ಕೆ ಬಹಳ ಸೂಕ್ತವಾದಂಥ ಕಾಲ. ನೀರಾವರಿ ಆಶ್ರಯದಲ್ಲಿ ಫೆಬ್ರವರಿ ಮಧ್ಯದಲ್ಲಿ ಅಥವಾ ಮಾರ್ಚ್ ಪ್ರಾರಂಭದಲ್ಲಿ ನಾವು ಗೆಡ್ಡೆ ಬಿತ್ತನೆ ಮಾಡಬಹುದು. ಮುಂಗಾರು ಮಳೆ ಬೇಗ ಬಿದ್ದರೆ ಮತ್ತು ಬಿತ್ತನೆ ಬೇಗ ಮಾಡೋದರಿಂದ ಉತ್ತಮ ಇಳುವರಿಯನ್ನು ನಾವು ಪಡಿಬಹುದು. ರೋಗದ ಬಾಧೆ ಕೂಡ ಕಡಿಮೆ ಆಗುತ್ತೆ. ಬೇಸಿಗೆ ಕಾಲದ ಮಳೆ ಬಂದಾಗ 4-5 ಸಾರಿ ಉಳುಮೆ ಮಾಡೋದ್ರ ಮೂಲಕ ಅಥವಾ ಅಗತೆ ಮಾಡೋದ್ರ ಮೂಲಕ ಮಣ್ಣನ್ನು ಹದ ಮಾಡ್ಕೋಬೇಕು. 1 ಮೀಟರ್ ಅಗಲದ, 15 ಸೆಂಟಿಮೀಟರ್ ಎತ್ತರದ ಮತ್ತು ಅನುಕೂಲಕ್ಕೆ ತಕ್ಕಂತೆ ಉದ್ದ ಇರುವಂಥ ಸಸಿಮಡಿಗಳನ್ನು ನಾವು ತಯಾರು ಮಾಡ್ಕೋಬೇಕು. ಸಸಿಮಡಿಗಳ ಮಧ್ಯೆ 50 ಸೆಂಟಿಮೀಟರ್ ಅಂತರ ಇರಬೇಕಾಗತ್ತೆ. ನೀರಾವರಿ ಆಶ್ರಯದ ಬೆಳೆ ಆದರೆ 40 ಸೆಂಟಿಮೀಟರ್ ಅಂತರದಲ್ಲಿ ಏರುಗಳನ್ನು ಮಾಡ್ಕೋಬೇಕು. ಗೆಡ್ಡೆ ಕೊಳೆ ರೋಗ ಮತ್ತು ಬೇರುಗಂಟು ಹುಳು ಬಾಧೆ ಇರುವಂಥ ಪ್ರದೇಶದಲ್ಲಿ ನಾವು ಮಡಿಗಳಿಗೆ ಪಾಲ್ತಿನ ಹಾಳೆಯನ್ನು ಒರೆಸಿ 40 ದಿನಗಳ ಕಾಲ ಆ ಬಿಸಿಲಲ್ಲಿ ಅವುಗಳನ್ನು ಹಾಗೆ ಬಿಡಬೇಕಾಗತ್ತೆ. ಇದು ಒಂದು ಶಿಫಾರಸು ಮಾಡಿರುವಂಥ ಕ್ರಮ.

ಮಡಿಕೇರಿನ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ಮತ್ತು ಪತ್ರಿಕೋದ್ಯಮದ ಬಗ್ಗೆಲಿ ವಿಚಾರ ಸಂಕಿರಣ ಮತ್ತು ಫ್ಯಾಕ್ಟ್ಸ್ ಚೆಕ್ ಮತ್ತು ನ್ಯೂಸ್ ರೂಮ್ನಲ್ಲಿ ಎಐ ಹಾಗೂ ಬದಲಾಗುತ್ತಿರುವ ಪತ್ರಿಕೋದ್ಯಮದಲ್ಲಿ ಭಾಷೆ ಈ ವಿಷಯದ ಬಗ್ಗೆಲಿ ತರಬೇತಿ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತಾಡಿದ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡನವು ತಿಳ್ಕಂಬಕ್ಕೆ ಮಿತಿಯಿಲ್ಲೇ ಸಮಾಜದ ಅಂಕುಡೊಂಕು ತಿದ್ದಿಕೆ ಪತ್ರಕರ್ತರು ಅತಿ ಮುಖ್ಯ ಯಾರೂ ತಲ್ಪದಲ್ಲಿ ಪತ್ರಕರ್ತರು ತಲುಪಿ ಸಮಾಜದ ಸಮಸ್ಯೆಗಳನ್ನ ಬಿಚ್ಚಿಡುವ ಕೆಲಸ ಮಾಡುವೆ ಅಂತ ಹೇಳ್ದು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಹಂಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ಎಂಎ ಪೊನ್ನಪ್ಪ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯೇಷಾ ಖಾನಂ ಸೇರಿದಂಗೆ ವಿಚಾರ ಸಂಕಿರಣದಲ್ಲಿ ಹಿರಿಯ ಸಂಪನ್ಮೂಲ ವ್ಯಕ್ತಿಗ ಹಾಜರಿದ್ದು ಮಾಹಿತಿ ಕೊಟ್ಟು ಸಮಾರೋಪ ಜಂಬರಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣನವು ಮಾತಾಡಿ ಪತ್ರಕರ್ತರು ವರದಿ ಮಾಡಿಕೆ ಮುಂದೆ ಸುದ್ದಿನ ಬೇರೆ ಬೇರೆ ರೀತಿಯಲ್ಲಿ ಪರಿಶೀಲನೆ ಮಾಡಿ ಸರಿಯಾದ ಸುದ್ದಿ ಕೊಡೋಕು ಮೂಲ ಹಕ್ಕುಗಳನ್ನ ಚಲಾಯಿಸಿಕಾಕನ ಪ್ರತಿಯೊಂದು ಕೆಲವು ನಿಬಂಧಗಳಿಗೆ ಒಳಪಟ್ಟಿರುವುದು ಗೊತ್ತಿರೋಕು ಅಂತ ಹೇಳ್ದು ಕೊಡಗು ಗೌಡ ಯುವ ವೇದಿಕೆನವು ಕಳೆದ ಸುಮಾರು ವರ್ಷಗಳಿಂದ ಗೌಡ ಜನಾಂಗದವಕ್ಕೆ ಸ್ನೇಹ ಮಿಲನ ಕ್ರೀಡಾಕೂಟ ನಡೆಸಿಕೊಂಡು ಬಂದಿದ್ದು ಈ ಸಲ 2026 ವರ್ಷದಲ್ಲಿ ಏಪ್ರಿಲ್ 27 ತಾರೀಕಿಂದ ಮೇ 17 ತಾರೀಕು ಮುಟ್ಟ ಏರ್ಪಾಡು ಮಾಡಿರುವ ಕ್ರೀಡಾಕೂಟದ ಕರಪತ್ರನ ಕೊಡಗು ಗೌಡ ಸಮಾಜದ ಒಕ್ಕೂಟದ ಆಯೋಜನೆ ಮಾಡಿದ್ದ ಅಭಿನಂದನೆ ಮತ್ತು ಕೃತಜ್ಞತೆ ಸಮರ್ಪಣೆ ಜಂಬರಲ್ಲಿ ಮಾನ್ಯ ಶಾಸಕರಾದ ಎಎಸ್ ಪೊನ್ನಣ್ಣನವು ಬಿಡುಗಡೆ ಮಾಡಿದೆ ಅಲ್ಲದೆ ಈ ಸಲ ಅನುದಾನ ಕೊಡಿಸುವ ಭರವಸೆ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾದ ಆನಂದ ಕರಂದ್ಲಾಜೆ ಸೇರಿದಂಗೆ ಗಣ್ಯರು ಹಾಜರಿದ್ದು ವಿರಾಜಪೇಟೆನ ಸೇಂಟ್ ಆನ್ಸ್ ಪದವಿ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಾರ್ಷಿಕ ವಿಶೇಷ ಶಿಬಿರ ಇದೇ ತಿಂಗಳ 4 10 ತಾರೀಕು ಮುಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ತೋಡು ನಾಂಗಾಲಲ್ಲಿ ನಡೆಯಕೊಟ್ಟು 4 ತಾರೀಕು ಶಿಬಿರದ ಉದ್ಘಾಟನೆ ನಡೆಯಕಿದ್ದು ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣನವು ಶಿಬಿರದ ಉದ್ಘಾಟನೆ ನಡೆಸಿಕೊಟ್ಟವೆ ಮಾರ್ಚ್ 5 ತಾರೀಕು ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿ ಲತಾ ಸೈಬರ್ ಅಪರಾಧ ತಡೆಯುವುದರ ಬಗ್ಗೆಲಿ ಉಪನ್ಯಾಸ ಮಾಡಿವೆ ಶಿಬಿರದ 7 ದಿನ ಸಹ ಶ್ರಮದಾನ ಸ್ವಚ್ಛತಾ ಅಭಿಯಾನ ಆರೋಗ್ಯ ಜಾಗೃತಿ ಸೇರಿದಂಗೆ ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವೆ ಅಂತ ಗೊತ್ತಾಯಿತು ಮದೆ ಬೆಟ್ಟತ್ತೂರು ಗ್ರಾಮದ ಗಿರೀಶ್ನವರ ಮಗಳು ಮಡಿಕೇರಿನ ಸಂತ ಮೈಕಲರ ಶಾಲೆನ ಸುರುನ ಪಿಯುಸಿಲಿ ಓದ್ತಿದ್ದು ಪೂಜಾ ನಿನ್ನೆ ಹಿಂಬತ್ತು ಬೆಟ್ಟತ್ತೂರ್ನ ತನ್ನ ಮನೆಗೆ ಬಂದು ಬಸ್ ಇಳಿದು ಮಾರ್ಗಲಿ ನಡೀತಿರ್ಕಾಕನ ಇದ್ದಕ್ಕಿದ್ದಂಗೆ ಆನೆ ದಾಳಿ ಮಾಡಿದ್ದು ಪೂಜಾ ಅದೇ ಜಾಗಲಿ ತೀರಿಕೊಂಡುಟು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಕೊಡವ ಸಮಾಜ ಕೂಟ ಇವರ ಕೂಡುಕೂಟಲ್ಲಿ 2026 ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಮತ್ತು ಕೊಡವ ಸಾಹಿತ್ಯ ಸಂಸ್ಕೃತಿರ ಆಂದೋಳ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿ ಮಾತಾಡಿದ ಶಾಸಕ ಎಎಸ್ ಪೊನ್ನಣ್ಣನವು ಸರ್ಕಾರ ಭಾಷೆ ಸಾಹಿತ್ಯ ಸಂಸ್ಕೃತಿನ ರಕ್ಷಣೆ ಮತ್ತು ಬೆಳವಣಿಗೆನ ಉದ್ದೇಶದ ಅಕಾಡೆಮಿಗಳನ್ನ ಸ್ಥಾಪನೆ ಮಾಡಿದ್ದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಒಳ್ಳತರಲ್ಲಿ ಕಾರ್ಯನಿಹಿಸ್ತುಟ್ಟು ಅಂತ ಹೇಳಿದ ಕಾರ್ಯಕ್ರಮದಲ್ಲಿ ಕೊಡವ ಅಕಾಡೆಮಿನ 3 ಪತ್ರಿಕೆ ಕೊಡವೋಲೆ ಮತ್ತು ಕಂಬೆಯಂಡ ಅಕ್ಷರ ಭೋಜಣ್ಣ ಬರೆದ ಕೌಂಟರಿಂಗ್ ಕೊಲೋನಿಯಲ್ ನರೇಟಿವ್ಸ್ ಥ್ರೂ ಪಟ್ಟೋಲೆ ಪಳಮೆ ಪುಸ್ತಕ ಬಿಡುಗಡೆ ಮಾಡಿದು ಹಾಗೆ ವಿಚಾರ ಮಂಡನೆ ಕವನ ವಾಚನ ಸೇರಿದಂಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆದು ಮಡಿಕೇರಿ ತಾಲೂಕು ಮರಗೋಡು ಗ್ರಾಮದ ಪ್ರೇಮ ಗಣೇಶ್ನವು 2023-24 ಸಾಲಿನ ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡಿದ್ದು ಬೆಂಗಳೂರಲ್ಲಿ ನಡೆದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಈ ಕೃಷಿ ಪ್ರಶಸ್ತಿನ ಮುಖ್ಯಮಂತ್ರಿಗ ಪ್ರೇಮ ಗಣೇಶ್ನವಕ್ಕೆ ಕೊಟ್ಟು ಗೌರವಿಸಿದ್ದು ಮಡಿಕೇರಿನ ECHSಲಿ ನಾಳೆ ವೈದ್ಯರು ಇರೋದ್ಲೇ ಅಂತ ಪಾಲಿಕ್ಲಿನಿಕ್ನ ಮಾಹಿತಿಯಿಂದ ಗೊತ್ತಾಯಿತು ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ ಸುದ್ದಿ ಜೊಂಪೆ ಕೇಳಿದಿರಿ ಪ್ರಾಯೋಜಕರು ಕೊಡಗು ಗೌಡ ಯುವ ವೇದಿಕೆ ಮಡಿಕೇರಿ ಅಂದದ ರೂಪಿಗೆ ಚಂದದ ವಿನ್ಯಾಸ ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು